ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಹಾಗೂ ಹೈನುಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಹೊನ್ನಾವರ ತಾಲೂಕು ಹೊದಿಕೆ ಶಿರೂರಿನ ಕೃಷ್ಣ ಮಂಜುನಾಥ್ ಹೆಗಡೆ. ಈಗ ನಮ್ಮ ಜೊತೆಯಲ್ಲಿ ರೈತರ ಅಂತ ಕೆಎಂ ಹೆಗಡೆ ಅವರು ಇದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಹೊದಿಕೆ ಶಿರೂರು ಗ್ರಾಮದವರು. ಅವರು ತೋಟ ಮಾಡ್ತಾರೆ, ಜೊತೆಗೆ ಹೈನುಗಾರಿಕೆ ಮಾಡ್ತಾರೆ. ಅವರ ಅನುಭವವನ್ನು ಈಗ ಕೇಳೋಣ. ನಮಸ್ಕಾರ ಹೆಗಡೆ ಅವರೇ. ನನ್ನ ಒಂದು ಹೊದಿಕೆ ಶಿರೂರು ಗ್ರಾಮದಲ್ಲಿ ಬರ್ತಾ ಇದ್ದೆ ನಾನು. ಫಸ್ಟು ಹೈನುಗಾರಿಕೆಯನ್ನು ಪ್ರಾರಂಭವನ್ನು ಮಾಡಿದೆ. ಅದಕ್ಕೆ ಧನ ಸಹಾಯವನ್ನು ಕೆನರಾ ಬ್ಯಾಂಕ್ನವರು ನೀಡಿದರು. ಮೊದಲು 2 ಆಕಳು ತಗೊಂಡ್ರೆ ಕ್ರಮೇಣ ಆಕಳನ್ನು ಹೆಚ್ಚು ಮಾಡ್ತಾ ಹೋಗಿ 40 ಆಕಳಿಗೆ ನಿಲ್ಲಿಸಿದೆ. ಈಗ ಜೊತೆಯಲ್ಲಿ ಮತ್ತೆ ಪುನಃ ಮಧ್ಯದಲ್ಲಿ ತೋಟ, ಜೊತೆಯಲ್ಲಿ ಹುಲ್ಲನ್ನು ಬೆಳೆದಿದ್ದೇನೆ, ಕೋವಂತ್ರಿ, ಆಮೇಲೆ ನೇಪಿಯರ್ ಬೆಳೆದಿದ್ದೇನೆ. ಆಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಪ್ಲಾಟ್ನಲ್ಲೇ ಮಾಡಿದ್ದೇನೆ. ಜೊತೆಯಲ್ಲಿ ಉಳಿದ ಹಾಲನ್ನು ಮಾರ್ಕೆಟಿಗೆ ಬಿಡ್ತೇನೆ. ನಾನೇ ಹೊನ್ನಾವರಕ್ಕೆ ಬಿಡ್ತೇನೆ, ಚಂದಾವರಕ್ಕೆ ಬಿಡ್ತೇನೆ. ಹೈನುಗಾರಿಕೆಯಲ್ಲಿ ಅತಿ ಉತ್ತಮವಾದ ನನಗೆ ಆದಾಯ ಬಂದಿದೆ. ಜೊತೆಯಲ್ಲಿ ಕೃಷಿನೂ ಈಗ 6 ಎಕರೆ ತೋಟವನ್ನು ಮಾಡಿದೆ ನಾನು. ಹೈನುಗಾರಿಕೆಯಿಂದನೇ ಮಾಡಿದ್ದೇನೆ, ಬಿಟ್ಟರೆ ಮತ್ತೆ ಯಾವುದು ಬ್ಯಾಂಕ್ ಫೈನಾನ್ಸ್ ಮಾಡಲಿಲ್ಲ. ಈಗ ವೆಟನರಿಯವ್ರದ್ದು ನೆಸೆ ಇಂಜೆಕ್ಷನ್ ಮಾಡ್ತೇನೆ. ಜೊತೆಯಲ್ಲಿ ಅನುಭವ ಭಾಳ ಇದ್ದರಿಂದ ಅದನ್ನು ಮಾಡ್ತಾ ಇದ್ದೇನೆ. ಹೈನುಗಾರಿಕೆಯನ್ನು ಪ್ರತಿಯೊಬ್ಬರಿಗೂ ನಾನು ಹೋದಲ್ಲಿ ನಮ್ಮ ಪರಿಚಯದವರಿಗೆ ಹೇಳ್ತೇನೆ, ಒಂದು ಆಕಳು ಕಟ್ಟಿ, ನಾನು ನಿಮಗೆಲ್ಲ ಹೇಳ್ತೇನೆ ಅಂತ ಹೇಳಿ ಕಟ್ಟಿಸ್ತೇನೆ. ಆಕಳನ್ನು ಕಟ್ಟಿಸಿದ್ದೇನೆ ಭಾಳ ಜನರಿಗೆ. ಹೊಸದಾಗಿಂದ ಡೇರಿಯನ್ನು ಮಾಡ್ತಾ ಇದ್ದಾರೆ ಭಾಳ ಜನ ಹುಡುಗರು. 2-3 ಆಕಳನ್ನು ಕಟ್ಟಿ ಒಳ್ಳೆ ರೀತಿಯಿಂದ ರಿಜಲ್ಟ್ ಇದೆ. ಈಗ ಹೈನುಗಾರಿಕೆ ಪ್ರಾರಂಭ ಮಾಡಬೇಕು ಅಂದಾಗ ಏನೇನು ಇರಬೇಕು ನಮ್ಮಲ್ಲಿ? ನಮ್ಮಲ್ಲಿ ಹೈನುಗಾರಿಕೆ 1 ಎಕರೆ ಜಾಗ ಇರಬೇಕು ನಮಗೆ ಕನಿಷ್ಠ. ಅದರಲ್ಲಿ ಹುಲ್ಲು ಬೆಳೆಯುವುದು ಫಸ್ಟು. ಹುಲ್ಲು ಬೆಳೆದು 6 ತಿಂಗಳಿಗೆ ಕಟ್ಟೆಯು ರೆಡಿಯಾಗ್ತದೆ, ಆವಾಗ ಆಕಳು ತರಬೇಕು. ಮೊದಲೇ ಆಕಳು ತರಬಾರ್ದು. ಹಸಿ ಹುಲ್ಲನ್ನು ಬೆಳ್ಕೊಂಡ್ರೆ ಆ ಕೊಟ್ಟಿಗೆಯ ನೀರನ್ನು ಹಸಿ ಹುಲ್ಲಿಗೆ ಹೋಗುವಂಗೆ ಮಾಡಬೇಕು. ಅದು ನಂಬರ್ 1 ಹುಲ್ಲಾಗ್ತದೆ. ಪ್ರತಿ ತಿಂಗಳ ಕಟಿಂಗಿ ಬರ್ತದೆ. ಈಗ 1 ಆಕಳಿದ್ದರೆ ಪ್ರತಿ 20 ಫೂಟಿನ 1 ಹೋಳಿ, ಅಂದರೆ 20 ಫೂಟ್ ಉದ್ದಕ್ಕೆ 1 ಹೋಳಿಯನ್ನು ಮಾಡಿದ್ರೆ 30 ಹುಳಿ ಹಾಕಬೇಕು. 30 ಹೋಳಿಯನ್ನಿದ್ದರೆ ಫಾರಂ ಹುಲ್ಲು, ಪ್ರತಿದಿನ ಅದನ್ನು ಕಟಿಂಗ್ ಮಾಡಲಿಕ್ಕೆ ಬರ್ತದೆ. ಬಂದಾಗ ಆಕಳಿಗೆ ಒಣ ಹುಲ್ಲು ರಾತ್ರಿ ಮಾತ್ರ ಕೇಳ್ತದೆ, ಹಗಲೊತ್ತೆಲ್ಲ ಹಸಿ ಹುಲ್ಲಲ್ಲೇ ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಲು ಚೆನ್ನಾಗಿ ಕೊಡ್ತದೆ. ಇನ್ನು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಗಿಡವನ್ನು ಸೈಡೆಲ್ಲ ಹಾಕಿಕೊಳ್ಬೋದು. ಈ ದನ ಆಕಳನ್ನು ತಿನ್ನುವಂಥ ಹುಲ್ಲು ಗಿಡನೇ ಬೇರೆ ಬೇರೆ ಜಾತಿ ಗಿಡ ಬರ್ತಾ ಇದೆ ಈಗ, ಅದನ್ನು ಮಾಡ್ಬೋದು. ಏನೇನು ಬಂದಿದೆ ಅದರಲ್ಲಿ? ಈ ರೇಷ್ಮೆ ಗಿಡ ಇದೆ, ಅದನ್ನು ಹಾಕ್ಬೋದು. ಆದರೆ ಅದು ಭಾಳ ಹಾಕಬಾರ್ದು ರೇಷ್ಮೆ ಗಿಡವನ್ನು. ಒಂದು ಪ್ಯಾಟ್ ಕಮ್ಮಿ ಮಾಡ್ತದೆ ಆಕಳಿಗೆ ಹಾಲು ಪ್ಯಾಟು. ಸ್ವಲ್ಪ ದಿನ ಒಂದು ಆಕಳಿಗೆ 1-5 ಕೆಜಿ ಹಾಕ್ಬೋದು. ಮತ್ತೊಂದು ಗೊಬ್ಬರ ಗಿಡ ಅಂತ ಬರ್ತದೆ, ಅದನ್ನು ಮಾಡ್ಬೋದು. ಹಾಂ, ಅದನ್ನು ಬೆಳಿಬೋದು. ಇನ್ನು ಹಲವಾರು ರೀತಿಯ ಗಿಡವನ್ನು, ಇನ್ನು ಹಳ್ಳಿಯಲ್ಲಿ ಕೆಲವು ಗಿಡ ಇದೆ, ಅದನ್ನು ಬೆಳೆದರೆ ಒಳ್ಳೆ ಸೊಪ್ಪು ಬರ್ತದೆ, ಅದು ಆಕಳು ಗಬ್ಬಕ್ಕೆ ಹೋಗ್ಲಿಕ್ಕೆಲ್ಲ ತೊಂದರೆ ಕೊಡುವುದಿಲ್ಲ. ಕುದುರೆ ಮೆಂತೆ ಅಂತವೆಲ್ಲ ಬೆಳೀತಾರೆ? ಹಾಂ, ಬೆಳೀತಾರೆ. ದ್ವಿದಳ ಧಾನ್ಯದ ಬೆಳೆ ಬೆಳಿಬೋದು. ಮತ್ತು ಉದ್ದು ಬೆಳಿಬೋದು, ರಾಗಿ ಬೆಳಿಬೋದು. ರಾಗಿ ಫಸಲು ಬರೋದ್ರೊಳಗೆ ಕಟ್ ಮಾಡಬೇಕು, ಆಕಳಿಗೆ ಒಳ್ಳೇದಾಗ್ತದೆ, ಅದನ್ನು ಕಟಿಂಗ್ ಮಾಡಿ ಹಾಕ್ಬೋದು. ಶೇಂಗಾ, ಮೆಕ್ಕೆಜೋಳ ಕೂಡ, ಮೆಕ್ಕೆಜೋಳನೂ ಹಾಗೆ. ಮೆಕ್ಕೆಜೋಳ ಒಂದೇ ಸಲ ಕಟಿಂಗಿಗೆ ಬರ್ತದೆ, ಇದಾದ್ರೆ ಹಾಗಲ್ಲ. ಈ ನೇಪಿಯರ್ ಹುಲ್ಲೆಲ್ಲ ಸಗಣಿ ನೀರೊಂದು ಹೋದರೆ ಕಟ್ ಮಾಡಿ ಪೂರೈಸಲಿಕ್ಕೆ ಆಗುವುದಿಲ್ಲ. ಒಂದರಲ್ಲಿ 40 ಕೆಜಿ ಬೆಳೀತದೆ, ಒಂದೇ ಬುಡದಲ್ಲಿ 40 ಕೆಜಿ ಹುಲ್ಲು ಬೆಳೀತದೆ. ಒಂದೇ ಇದೆ, 2 ಎಕರೆ ಇದೆ, 2 ಎಕರೆ ಹುಲ್ಲನ್ನು ಕಡ್ದು ಪೂರೈಸಲಿಕ್ಕೆ ಆಗುವುದಿಲ್ಲ ನನಗೆ, ಅಷ್ಟೊಂದು ಹುಲ್ಲಾಗ್ತದೆ. ನಮ್ಮ ಗೋಕರ್ಣ ಕಳಿಸ್ತಾ ಇದ್ದೇವೆ ನಾವು, ಅಲ್ಲಿ ಮಠದ್ದು ಗೋಶಾಲೆ ಇದೆ, ಅಲ್ಲಿಗೆ ಹೋಗ್ತದೆ ಹುಲ್ಲೆಲ್ಲ. ಈಗ ಮತ್ತು ಹೊಸ ಹೊಸ ತಳಿಯನ್ನು, ನಮ್ಮ ಭಾರತೀಯ ತಳಿಯನ್ನು ಮಾಡಿದ್ದೇವೆ ನಾವು. ರೆಡ್ ಸಿಂಧಿ ಮಾಡಿದ್ದೇವೆ, ಸಾಯಿವಾಲ್ ಮಾಡಿದ್ದೇವೆ, ಹಿಂಗೆ ಹಲವಾರು ಹೊಸ ಹೊಸ ಜಾತಿಯನ್ನು. ಅದು ಪ್ಯಾಟ್ ಹೆಚ್ಚು ಬರ್ತದೆ, ರೆಡ್ ಸಿಂಧಿ ಒಳ್ಳೆ ಹಾಲು ಕೊಡ್ತದೆ, ಪ್ಯಾಟ್ ಇರ್ತದೆ. ಅಂದರೆ ಡೇರಿಗೆ ಹಾಕೋದಾದರೆ ರೆಡ್ ಸಿಂಧಿ ಹಾಲು ಒಳ್ಳೆಯದು. ನಮ್ಮಲ್ಲಿ ಹೆಚ್ಚಪ್ಪು ಪ್ಯಾಟು ಕಮ್ಮಿ, ಈ ಜರ್ಸಿನೂ ಸ್ವಲ್ಪ ಹೆಚ್ಚು ಉಂಟು ಹೆಚ್ಚಪ್ಪನಿಂದ, ಇದು ಒಳ್ಳೇದಿರ್ತದೆ. ಅದರಲ್ಲಿ ಮೇವು ಮೇನು, ಹಸಿವು ಮೇವು ಇಲ್ಲ ಅಂದರೆ ಸಾಕ್ಲಿಕ್ಕೆ ಆಗೋದಿಲ್ಲ, ಹಸಿ ಮೇವು ಬೇಕು. ಮತ್ತು ಡೈಲಿ ಸ್ನಾನ ಮಾಡಿಸ್ಬೇಕು ಆಕಳಿಗೆ, ಚೆಂದಾಗಿ ಜಾಗ ಕ್ಲೀನ್ ಇಡಬೇಕು, ಅದನ್ನು ನಾವೇ ಮಾಡಬೇಕು, ಬೇರೆಯವ್ರಿಗೆ ಬಿಡಬಾರ್ದು, ಒಂದೇ ನಾವು ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ನಾವು ಮಾಡ್ತೇನೆ, ನಮ್ಮ ಮನೆಯವ್ರು ಮಾಡ್ತಾರೆ, ನಮ್ಮ ಮಕ್ಕಳು ಮಾಡ್ತಾರೆ. ದಿನ ಮೈ ತೊಳಿಬೇಕಾ? ದಿನ ಮೈ ತೊಳಿಬೇಕು, ಎರಡೊತ್ತು ಮೈ ತೊಳಿ. ಬಿಸಿನೀರು ಅಥವಾ ತಣ್ಣೀರು? ತಣ್ಣೀರಲ್ಲೇ ತೊಳೆಯೋದು. ಈ ಕರ ಹಾಕುತ್ತು ಹಾಗಿದ್ರು ಫಸ್ಟ್ ತಣ್ಣೀರು ಕೊಡ್ತೇವೆ ಕುಡಿಲಿಕ್ಕೆ, ಜೊತೆಯಲ್ಲಿ ತಿನ್ನು ಸೋಡಾ, ಹಿಮಾಲಯ ಬತ್ತಿ ಪೌಡ್ರು, ಬೆಲ್ಲ ಹಾಕಿ ಕೊಡ್ತೇವೆ. ಮತ್ತು ಮೆಡಿಸಿನ್ ಎಲ್ಲ ಮಾಡ್ತೇನೆ ನಾನೇ, ಮೆಡಿಸಿನ್ ಇದೆ ನಮ್ಮ ಹತ್ರ ಎಲ್ಲ, ಪ್ರೈವೇಟ್ ಮೆಡಿಸಿನ್ ತಂದು ನಾನೇ ಮಾಡ್ತೇನೆ ಎಲ್ಲ. ನೀವು ಸ್ವಯಂ ವೈದ್ಯ ಮಾಡೋದು ಐತಲ್ಲ ಮೆಡಿಸಿನ್ ಕೊಡ, ಅದಕ್ಕೆ ಯಾರು ಡಾಕ್ಟರ್ ಹೇಳಲ್ಲ ಇದನ್ನು ಕೊಡ್ರಿ ಬೇಡ? ಮೊದಲೇ ಹೇಳಿದ್ದಾರೆ, ಗುಜರಾತಿನವರು ಒಂದು ಡಾಕ್ಟರ್ ಪರಿಚಯ ಆಗಿದ್ದರು ನನಗೆ, ಅವರು ನಮ್ಮ ಮಠಕ್ಕೆ ಬರ್ತಿದ್ದರು. ಆಕಳ ಸಿಕ್ಕಾಪಟ್ಟೆ ಗುಜರಾತ್ ನಿಂತಿದ್ದೇವೆ, ಆವಾಗ ಅವರು ನಮಗೆ ಒಂದು ತಿಂಗಳು ಇಟ್ಟುಕೊಂಡು ಟ್ರೈನಿಂಗ್ ಕೊಟ್ಟು, ನೀವು ಇದು ಕಲ್ತ್ಕೊಳ್ಬೇಕು, ಅಲ್ಲ ಅಂದರೆ ಆಗೋದಿಲ್ಲ, ಒಂದು ಕೆಚ್ಚಲು ಬಾವು ಆಗಿದೆ ಅಂದರೆ ಆಗಿಂದಾಗ ಮೆಡಿಸಿನ್ ಮಾಡಬೇಕು, ಲೇಟ್ ಆದರೆ ಕೆಚ್ಚಲು ಬಾವು ಅತಿ ಹೆಚ್ಚಾಗ್ತದೆ, 4 ಮೊಲೆಗಾಗ್ತದೆ, ಆಮೇಲೆ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲ ಹೇಳ್ಕೊಟ್ಟು ಅವರು ಕಲಿಸಿದ್ರು. ಏನೇನು ಮಾಡ್ತೀರಿ ಹಂಗಾದ್ರೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ತಪ್ಪಲು ಅಥವಾ ಏನಾರು ಬಳಸಿ ಮಾಡೋದು ಅಥವಾ ರಾಸಾಯನಿಕ ಮೂಲಕ ಮಾಡೋದು? ನಾವು ರಾಸಾಯನಿಕ ಉಪಯೋಗಿಸೋದಿಲ್ಲ, ಎಲ್ಲ ಈ ಕೊಟ್ಟಿಗೆ ಗೊಬ್ಬರ ಇದನ್ನು ಉಪಯೋಗಿಸ್ತೇವೆ, ಹುಲ್ಲು ಹಸಿ ಹುಲ್ಲು. ಇಂಜೆಕ್ಷನ್ ಕೊಡಲಿಕ್ಕೆ ಅದಕ್ಕೆಲ್ಲ? ಇಂಜೆಕ್ಷನ್ ಕೊಡಲಿಕ್ಕೆಲ್ಲ ಇದು ಯಾವುದು ಗೌರ್ಮೆಂಟು ಸರ್ಕಾರ. ಹೌದು, ರಾಸಾಯನಿಕ. ರಾಸಾಯನಿಕ ಹೇಗೆ ಸ್ವಯಂ ವೈದ್ಯ ಮಾಡೋದಂದರೆ ರೋಗ ಬರೋಕ್ಕಿಂತ ಮುಂಚೆ ಮಾಡ್ತಿರೋ ಬಂದ ನಂತರ ಹೆಂಗೆ? ಕೆಲವೊಂದು ಕ್ಯಾಲ್ಸಿಯಂ ಎಲ್ಲ ಕೊಡ್ತಾ ಇರ್ತದೆ ಆಕಳಿಗೆ, ಅದು ಮೊದಲೇ ಕೊಡಬೇಕಾಗ್ತದೆ. ಅಂದರೆ ಕ್ಯಾಲ್ಸಿಯಂ ಕೊರತೆ ಅಂದರೆ ಅತಿ ಹೆಚ್ಚು ಹಾಲಿರುವಂಥ ಆಕಳು ಆಟೋಮೆಟಿಕ್ ಕ್ಯಾಲ್ಸಿಯಂ ಕಮ್ಮಿ ಆಗ್ತದೆ ಅದಕ್ಕೆ. ಅಂದರೆ ಅದನ್ನು ದಿನಾ ಪೌಡ್ರ್ ಉಪಯೋಗಿಸಿದರೆ, ಈ ಹಿಮಾಲಯ ಈಗ ಸಪ್ಲಿಮೆಂಟ್ ಎಂ ಗೋಲ್ಡ್ ಅದನ್ನು ಚಾಲು ಇಡ್ತೇವೆ, ಕೆಲವು ಮೈಪೆಕ್ಸ್ ಚಾಲು ಇಡ್ತೇವೆ, ಆವಾಗ ಅಷ್ಟು ಆಪತ್ರೆ ಆಗೋದಿಲ್ಲ. ಕೆಲವೊಂದು ಸಲ ಕ್ಯಾಲ್ಸಿಯಂ ಬೇಕಾಗ್ತದೆ. ಈಗ ಆಕಳು ಕರ ಹಾಕಬೇಕಾದ್ರೂ ಹಾಗೆ ಕಾಲು ಸಿಕ್ಕಿ ಬೀಳೋದು, ಮುಖ ಮಾತ್ರ ಹೇರ್ ಬರುವಂಥದ್ದು ಇರ್ತದೆ, ಆವಾಗ ಕೈ ಹಾಕಿ ಕರ ತಿರುಸಿ ತೆಗೆದು ಕ್ಲೀನಾಗಿ ತೆಗೆದರೆ ಆಕಳು ಬಚಾವಾಗ್ತದೆ, ಕರನೂ ಬಚಾವಾಗ್ತದೆ. ಮತ್ತು ನಿಮಗೆ ಇಂಜೆಕ್ಷನ್ ಕೊಡಲಿಕ್ಕೆ ಅದಕ್ಕೆಲ್ಲೂ ಈ ಇಲಾಖೆಯಿಂದ ತರಬೇತಿ ಅಂತ ಕೊಟ್ಟಿದ್ದಾರೆ? ತರಬೇತಿ ಮಾಡಿದ್ದೇನೆ, ಟ್ರೈನಿಂಗ್ ಆಗಿದೆ, ಮಾಡಿ 5 ವರ್ಷ ಆಗೋಯ್ತದ. ಮತ್ತು ಮೊದಲೇ ನಾನು ಗುಜರಾತಲ್ಲಿ ಮಾಡಿ ಬಂದೆ, ಆವಾಗ ನಮ್ಮ ಮನೆಯಲ್ಲೇ ಮಾಡಿದೆ, ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಟೈಮ್ ಇಲ್ಲಾಗಿತ್ತು. ಆಮೇಲೆ ಈ ಡೈರಿ ಎಲ್ಲ ಇಂಪ್ರೂವ್ಮೆಂಟಿಂಗ್ ಕೆಲವು ಫ್ರೆಂಡ್ಸಿಗೆ ಹೇಳಿದಾಗ ಅಲ್ಲಿ ಹೋಗಿ ನಾವೇ ಮಾಡಿ ಹಿಂಗೆ ಹಿಂಗೆ ಆಗ್ತದೆ ಹೇಳಿ ಅವರು ಕರೆದಾಗ ಹೋಗೋದು. ರಾತ್ರಿ ಡಿಲಿವರಿ ಆಗೋದಿಲ್ಲ, ಸೀಕ್ ಶುರುವಾಗಿದೆ, ಕೆಲವು ವೈದ್ಯರು ಬರುವುದಿಲ್ಲ ರಾತ್ರಿ, ಬೆಳಗ್ಗೆ ನೋಡೋಣ ಅಂತಾರೆ. ಆಗ ನಾನು ಹೋಗಿ ಡಿಲಿವರಿ ಮಾಡಿಸಿ ಅದು ಕ್ಯಾಲ್ಸಿಯಂ ಬೇಕೋ ಗ್ಲುಕೋಸ್ ಬೇಕೋ ಏನು ಬೇಕು ನೋಡಿ ಎಲ್ಲ ಮಾಡಿ ರೆಡಿ ಮಾಡಿ ಬರೋದು. ಅದಕ್ಕಾಗಿ ನಾವು ಕೈ ಹಾಕೋದ್ರಲ್ಲಿ ಕೆಚ್ಚಿಬಾವಿಲ್ಲ. ಕಾರಣ ಏನು ಅಂದರೆ ಮೇಂಟೆನೆನ್ಸ್ ಅಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಬೇಕು, ಆಕಳು ತೊಳಿಬೇಕು. ಈ ಕೆಲವು ಮನೆಯಲ್ಲಿ ಏನು ಮಾಡ್ತಾರೆ, ಸಗಣಿಲಿ ಕಟ್ಟಿರ್ತಾರೆ, ಸ್ನಾನ ಮಾಡಿಸೋದಿಲ್ಲ, ಮತ್ತು ಕೆಲವು ಜನ ಏನು ಕರ ಹಾಕಿದ ಮೇಲೆ ಬಿಸಿನೀರಿನಲ್ಲಿ ಮೈ ತೊಳಿಸಿಬಿಡ್ತಾರೆ, ಕೆಚ್ಚು ಗಟ್ಟಿಯಾಗ್ಬಿಡ್ತದೆ ಕೂಡಲೇ. ಅದಕ್ಕಾಗಿ ತಣ್ಣೀರಲ್ಲಿ ತೊಳಿಸ್ಬೇಕು ಕ್ಲೀನಾಗಿ, ಏನೂ ಆಗೋದಿಲ್ಲ ಆಕಳಿಗೆ. ಈ ಮೊದಲನ್ನು ನಾವು ಸುಮಾರು ಆಕಳು ಕಳ್ಕೊಂಡಿದ್ದೇವೆ, ಬೇರೆ ಬೇರೆ ವೈದ್ಯರು ಬಂದು ಔಷಧಿ ಮಾಡಿ. ಅದು ಗುಜರಾತ್ನವ್ರಿಗೆ ಗೊತ್ತಾಯಿತು ನಮ್ಮನೆಗೆ ಬಂದಾಗ, ಅವರೇ ಹೇಳಿದ್ರು ಇಲ್ಲ ನೀವೇ ಕಲ್ತುಕೊಳ್ಬೇಕು, ಇಷ್ಟೊಂದು ಆಕಳು ಇಟ್ಕೊಂಡಿದ್ದೀರಿ ನೀವು ಕಲ್ತುಕೊಳ್ಳಲ್ಲ ಆಗೋದಿಲ್ಲ, ಏನು ಆ ಟೈಮಿಗೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ, ಎಲ್ಲೋ ಕೇಸಲ್ಲಿ ಇರ್ತಾರೆ. ಅದೇನಾಗ್ತದೆ ಈಗ ಆಕಳು ಸೀಕ್ ಶುರುವಾಗಿ ಒಂದೂವರೆ ಗಂಟೆ ಒಳಗೆ ಕರ ಹೊರಗಡೆ ಬರಬೇಕು, ಬರುವುದಿಲ್ಲ ಸಿಕ್ಕಿಬಿದ್ದರೆ ಅದು ನೀರು ಕುಡಿದ್ಬಿಡ್ತದೆ ಆ ಕರ. ಆವಾಗ ಕರವನ್ನು ತೆಗಿಬೇಕಾಗ್ತದೆ, ಮೊದಲೇ ತೆಗೆದ್ರೆ ಕರ ಬಚಾವಾಗ್ತದೆ. ಕರ ಶ್ವಾಸ ಇದ್ದರೆ ಮೇಲೆ ಎತ್ತಿದ್ರೆ ಎರಡು ಕಾಲನ್ನು ಹಿಡಿದು ಎತ್ತಿದ್ರೆ ಆಗ ಎಲ್ಲ ಮೂಗಲ್ಲೆಲ್ಲ ಬರ್ತದೆ, ನೊರೆ ನೊರೆ ನೊರೆ ಬಂದು ಸರಿ ಆಗ್ತದೆ. ಆಮೇಲೆ ತಟ್ಟಿ ಸರಿ ಮಾಡೋದು, ಹೀಗೆ ತಿರುಸ್ಬೇಕು ಎರಡು ಕಾಲು ಹಿಡಿದು, ಇವಾಗ ಕರೆಕ್ಟ್ ಆಗ್ತದೆ. ಹುಟ್ಟಿದಾಗ ಮಗುವನ್ನ ಕಾಲ್ ಮೇಲೆ ಮಾಡಿ ಹಿಂಗೆ ಹಿಡಿತಾರೆ ಹಿಡಿತಾರೆ ಹಂಗೆ ತಕ್ಷಣ ಮಾಡಬೇಕು. ಆಗಿಂದಾಗ ನಿಮ್ಗೆ ಗೊತ್ತಾಗತ್ತಾ ಏನೇನು ಮಾಡಬೇಕು ಏನು ಮಾಡ. ಈ ಕರು ಹಾಕುವಂತ ಸಂದರ್ಭದೊಳಗೆ ಏನೆಲ್ಲ ಕಾಳಜಿ ವಹಿಸ್ಬೇಕು ಇದು ಮುಖ್ಯ. ಡಾಕ್ಟರ್ ಯಾವಾಗಲೂ ಇರಲ್ಲ ಕರ ಹಾಕುವಿಂದ ಮೊದಲ ಹಂಗೆ ಆಕಳಿಗೆ ಒಂದು 15 ದಿನ ತಿಂಗಳಿಂದ ಕೆಚ್ಚಲು ಮಾಡ್ತಾ ಇರ್ತದೆ, ವಿಪರೀತ ಕೆಚ್ಚಲು ಮಾಡ್ತದೆ. ಕೆಚ್ಚಲು ಮಾಡಿ ನೆಲಕ್ಕೆ ತಾಗ್ತದೆ, ಆವಾಗ ಅದನ್ನು ಕ್ಲೀನಾಗಿ ಇಡಬೇಕು. ಕ್ಯಾಲ್ಸಿಯಂ ಕೊರತೆ ಆದರೆ ಕ್ಯಾಲ್ಸಿಯಂ ಕೊಡಬೇಕು. ಮೈಫೆಕ್ಸ್ ಬೇಕ ಮೈಫೆಕ್ಸ್ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗ್ತದೆ, ಆಕಳು ಎಳ್ಳಿಕ್ಕೆಲ್ಲ ಅನುಮಾನ ಮಾಡ್ತದೆ, ಅದು ಎದ್ಗೊಂಡೆ ಹಾಗೆ ಮನಿಕಂಡೇಲೇ ತಿಂಡಿ ತಿಂತಾ ಇರ್ತದೆ. ಇಲ್ಲಿ ಪ್ಯಾಟ್ ಕಂಡ್ರು ಆ ಅಂಶ ಕಮ್ಮಿಯಾಗಿರ್ತದೆ. ಒಂದು 8 ಲೀಟ್ರ್ ಗಿಣ್ಣ ಹಾಲು ಕೊಡುವಂತ ಆಕಳಾದರೆ ಜಾಸ್ತಿ ಕ್ಯಾಲ್ಸಿಯಂ ಕೊಟ್ಟರು ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಭಾಳ ಕ್ಯಾಲ್ಸಿಯಂ ಕೊಡೋದಿಲ್ಲ, ಒಂದು ಬಾಟ್ಲ್ ಕ್ಯಾಲ್ಸಿಯಂ ಕೊಡ್ತೇವೆ. ಆಮೇಲೆ ಮೈಪೆಕ್ಸ್ ಚಾಲು ಇಡ್ತೇವೆ, ಒಂದು ಬಾಟ್ಲ್ 8 ದಿನದಲ್ಲಿ ಮುಗಿಸ್ತೇವೆ 1 ಲೀಟ್ರ್. ಆಮೇಲೆ ಬಂದು ಮೈಪೆಕ್ಸ್ ಹಾಕೋದಿಲ್ಲ ಅಂದರೆ ಅದಕ್ಕೆ ಏನು ಒಂದ್ಸಲ ಪಿಕಪ್ ಮಾಡ್ಕೊಳ್ಳಿಕ್ಕೆ ಬೇಕಾಗ್ತದೆ, ಗಿಣ್ಣ ಹಾಲು ವಿಪರೀತ ಇರ್ತದೆ ಆ ರೀತಿ. ಈಗ ಹಬ್ಬದಲ್ಲಿ ಹಾಗೆ ಕೆಲವೊಂದು ಆಕಳು 8 ತಿಂಗಳಾದ ಮೇಲೆ ಮನೆಗೆ ಎದ್ದು ಮಾಡ್ತಾ ಇರ್ತದೆ, ಹೊಟ್ಟೆ ನೋವು ಬರ್ತದೆ, ಗ್ಯಾಸ್ ಆಗ್ಲಿಕ್ಕೆ ಕೊಡಲಿಕ್ಕಿಲ್ಲ ಅದಕ್ಕೆ. ಅದು ಈ ತಿನ್ನೋ ಸೋಡಾ ಇರ್ತದೆ, ತಿನ್ನೋ ಸೋಡಾವನ್ನು ಉಪಯೋಗಿಸಿದ್ರೆ ಗ್ಯಾಸ್ ಆಗೋದಿಲ್ಲ. ಈ ಸಪ್ಲಿಮೆಂಟ್ ಎಮ್ಮಿನ ಜೊತೆಯಲ್ಲಿ ಒಂದು 1/2 kg ತಿನ್ನು ಸೋಡಾ ಮಿಕ್ಸ್ ಮಾಡಿಡ್ತೇವೆ, ಅದನ್ನು ಡೈಲಿ ಹಾಕ್ತೇವೆ. ಅದು ಹಾಕೋದ್ರಿಂದ ಗ್ಯಾಸ್ ಆಗೋದೇ ಇಲ್ಲ. ಗ್ಯಾಸ್ ಫುಡ್ನಿಂದ ಆಗ್ತದೆ, ಈ ಕೆಲವು ಗೋಧಿ ಭೂಸ ಈ ಜೋಳದ ಕಡೆಯಿಂದ ಬರ್ತದೆ, ಹಿಂಡಿ ಮಿಸ್ಟಿಕ್ನಿಂದ ಬರ್ತದೆ. ಮತ್ತು ಅತಿ ಹೆಚ್ಚು ಯೂರಿಯಾ ಇರುವಂಥ ಹಿಂಡಿಯನ್ನು ಆಕಳಿಗೆ ಹಾಕಬಾರ್ದು, ಮೈ ಮೇಲೆಲ್ಲ ಕಜ್ಜಿ ಕಜ್ಜಿ ಕಜ್ಜಿ ಆಗ್ತದೆ. ಅದರಲ್ಲಿ ಅದರಲ್ಲಿ ಇರ್ತದೆ ಯಾವ ಹಿಂಡಿಯಲ್ಲಿ ಇರುತ್ತಂಗೆ ಹೆಚ್ಚು ಈ ಹಿಂಡಿಯಲ್ಲಿ ಗೋಡ್ರೇಜ್ ಹಿಂಡಿಯಲ್ಲಿ ಬರ್ತದೆ, ಕಂಪನಿಯವ್ರದ್ದೇ ಬರ್ತದೆ ಯೂರಿಯಾ ಬರ್ತದೆ. ಅದು ಯೂರಿಯಾ ಬಂದಿದ್ದೇಳಿ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಕೇಳಿದ್ರೆ, ಹಾಲು ತೆಗಿಬೇಕಾದ್ರೆ ಈ ಶ್ವಾಸ ತೆಗಿಲಿಕ್ಕೆ ಹೋಗೋದಿಲ್ಲ ನಮ್ಮ ಹತ್ರ ಆ ಯೂರಿಯಾದ ಘಾಟಿಗೆ, ಇದು ಯೂರಿಯಾ ಹೆಚ್ಚು ಉಂಟು. ಆವಾಗ ಸಪ್ಲಿಮೆಂಟ್ ಟೈಮನ್ನು ಸ್ವಲ್ಪ ಜಾಸ್ತಿ ಆಗ್ತೇವೆ ಆಕಳಿಗೆ ರಿಕವರಿ ಆಗಲಿಕ್ಕೆ, ಕರೆಕ್ಟ್ ಆಗ್ತದೆ ಅದು. ಆ ಹಿಂಡಿಯನ್ನು ಪ್ರಮಾಣವನ್ನು ಕಮ್ಮಿ ಮಾಡಿಬಿಡ್ತೇವೆ. ಈಗ ಯೂರಿಯಾ ಬೇಕು ಅಂಥೇಳಿ ಅತಿ ಹೆಚ್ಚು ಹಿಂಡಿ ಅದು ಒಂದೇ ಕೊಡಬಾರ್ದು. ಈಗ ನಮ್ಮಲ್ಲಿ ನಾವು ಕೊಡಬೇಕಾದ್ರೆ 1 ಗೋಡ್ರೇಜ್ ತರ್ತೇವೆ, 2 ಕಡಲೆ ಸಿಪ್ಪೆ ತರ್ತೇವೆ, 1 SRK ಬೂಸ ತರ್ತೇವೆ, 1 ಹತ್ತಿಕಾಯಿ ಹಿಂಡಿ ತರ್ತೇವೆ, ಎಲ್ಲ ಮಿಕ್ಸ್ ಮಾಡ್ತೇವೆ. ಪ್ರತಿದಿನ 2 ಟೈಮ್ 1 ಟೈಮ್ ಎಷ್ಟು ಬೇಕು ನೆನೆಸ್ತೇವೆ, ಬೆಳಿಗ್ಗೆ ನೆನೆಸ್ಕೊಡ್ತೇವೆ. ಯಾಕಂದರೆ ಆಹಾರ ಕೊಡ್ತೀವಲ್ಲ ದನಕರುಗಳಿಗೆ, ಆ ಖರ್ಚು ಜಾಸ್ತಿ ಆಗುತ್ತೆ, ನಮ್ಗೆ ಹಾಲು ಎಷ್ಟು ಉತ್ಪಾದನೆ ಮಾಡಿದರೂ ನಮ್ಗೆ ಲಾಭ ಅನಿಸ್ತಾ ಇಲ್ಲ ಅಂತ ರೈತರು. ಇಲ್ಲ ಅಂದರೆ ಅವರು ಮನೆಯಲ್ಲಿ ಮೇವು ಕಮ್ಮಿ ಇರ್ತದೆ, ಹಸಿ ಹುಲ್ಲು ಹಾಕೋದೇ ಇಲ್ಲ, ಒಣ ಹುಲ್ಲು ಹಾಕ್ತಾರೆ. ಕೆಲವು ಜನ ಏನು ಮಾಡ್ತಾರೆ, ಈ ರೇಷನ್ ಅಕ್ಕಿ ಬರ್ತದೆ ಫ್ರೀಯಾಗಿ, ಅದನ್ನು ಬೇಯಿಸ್ಕೊಡೋದು, ಹಾಲು ಕೊಡೋದಿಲ್ಲ, ಕಟ್ಟೋದು ಇಲ್ಲ, ಹಾಗೆ ಇರ್ತದೆ. ಅದ್ರ ಜೊತೆಯಲ್ಲಿ ಅನ್ನ ಕೊಡ್ಬೋದು, ಸ್ವಲ್ಪ ಕೊಡ್ಬೋದು, 1/2 kg ಕೊಡ್ಬೋದು. ಹತ್ತಿಕಾಯಿ ಹಿಂಡಿ ಮಿಕ್ಸ್ ಮಾಡಿ ಕೊಟ್ಟರೆ ಏನಾಗೋದಿಲ್ಲ. ಕೆಲವೊಂದು ಜನ ಅದನ್ನು ಒಂದೇ ಉಪಯೋಗಿಸ್ತಾರೆ, ಅದು ತೊಳೆಯೋದು ಇಲ್ಲ, ಮತ್ತು ಅದಕ್ಕೆ ಆ ಕೆಮಿಕಲ್ಸ್ ಇರ್ತದೆ, ಅದರಿಂದ ಆಕಳು ಕಟ್ಟುವುದಿಲ್ಲ. ಅವರಿಗೆಲ್ಲ ತಿಳಿಸಿ ಹೇಳೋದು, ಬೇಕಾದಷ್ಟು ಹಸಿ ಹುಲ್ಲು ಇರ್ತದೆ ಗದ್ದೆಯಲ್ಲಿ, ನೀವು ಹಸಿ ಹುಲ್ಲು ಹಾಕಿ, ಒಣ ಹುಲ್ಲು ಕಮ್ಮಿ, ರಾತ್ರಿ 1 ಕಟ್ಟು 2 ಕಟ್ಟು ಹಾಕಿ ಸಾಕು ಅಂದರೆ ಆಗ ಸಾಕ್ಲಿಕ್ಕೆ ಶುರು ಮಾಡ್ತಾರೆ. ಈ ಕೆಲವೊಂದು ಜನ ಏನು ಆಕಳು ಕಟ್ಕೊಳ್ತಾರೆ, ಫಸ್ಟು ಕಟ್ಟಬೇಕಾದ್ರೆ 1-2 ವರ್ಷ ಅವ್ರಿಗೆ ಮಜಾ ಕಾಣ್ತು, ಹಿಂಗೆ ಈ ಮಣ್ಣಲ್ಲಿದ್ದು ಮಣ್ಣೆಲ್ಲ ತಂದು ಹಾಕ್ತಾರೆ, ಹುಲ್ಲು ಮಣ್ಣಲ್ಲಿ ತೊಳೆಯುವುದಿಲ್ಲ, ಅದು ಬೇನೆ ಶುರುವಾಗ್ತದೆ. ಮತ್ತು ಕಂಬಳಿ ಹುಳ ಅಂತ ಒಂದು ಹುಳ ಬರ್ತದೆ ಈ ಎಲೆಗೆಲ್ಲ ಆಗ್ತದೆ, ಅದು ಅದನ್ನು ತಿಂದರೂ ಆಕಳಿಗೆ ಬೈಲ್ ಕಡೆಯಲ್ಲಿ ಬ್ಲಡ್ ಹೋಗ್ತದೆ. ಇದು ಏನು ಆಗಿದೆ ಫಸ್ಟು, ಏನು ಹಾಕಿದ್ದಾರೆ ಅವರು ಅಂತ ಹೇಳಿ ನೋಡಿ ಮೆಡಿಸಿನ್ ಮಾಡಬೇಕು. ಬಿಟ್ಟರೆ ಏಕ್ತಮಿ ಹೋಗಿ ಇಂಜೆಕ್ಷನ್ ಕೊಡೋದಲ್ಲ, ಆಕಳು ಏನು ತಿಂದಿದೆ ಫಸ್ಟ್ ಅದನ್ನು ನೋಡಬೇಕು. ಏನು ಮಣ್ಣು ತಿಂದಿದೆಯಾ, ಹುಲ್ಲು ತೊಳೆಯೋ ಗದ್ದೆ ಹಾಕಿದ್ರೆ ಮಣ್ಣು ಹೋಗ್ತದೆ, ಆಗ ಬೈಲು ಕಡೆ ಶುರುವಾಗ್ತದೆ. ಆವಾಗ ನಾವು ನೋಡಿ ಕರೆಕ್ಟ್ ಮಾಡಿ ಮಾಡಲಿಕ್ಕೆ ಬರ್ತದೆ, ಸ್ವಲ್ಪ ಟೈಮ್ ತಗೊಳ್ತದೆ. ಈ ಕೆಲವು ಜನ ಅದೇ ರೀತಿ ಆಕಳು ಸಾಕುವಂಥದ್ದು ಅಂದರೆ ಅವರಿಗೆ ಈಗ ನೋಡಿ ರೈತಾಪಿ ಅಂದರೆ ಹೇಗಿರ್ತದೆ ಕೇಳ್ತಾರೆ. ಜೊತೆಯಲ್ಲಿ ಗಾಡಿ ಇದ್ದವನು ಹಾಲು ಕೊಟ್ಟವನು ಎಲ್ಲಿ ಹುಲ್ಲಿದೆಯಪ್ಪ ಅಲ್ಲೊಂದು ಹೊರೆ ಹುಲ್ಲು ಕಡ್ಕೊಂಡು ಹೋಗೋದು, ಆ ರೀತಿ ಮಾಡಬೇಕು. ರೈತಾಪಿಯಲ್ಲಿ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಲೇಬೇಕು, ಪ್ರತಿಯೊಬ್ಬರು ಮಾಡಲೇಬೇಕು. ಹಾಳಾಗಿ ದುಡಿ ಅರಸನಾಗಿ ಉಣ್ಣು, ಆವಾಗ ಚೆನ್ನಾಗಿ ಬದುಕು ಮಾಡ್ಬೋದು. ನಾವು ಆಕಳಿಂದೇ ಈಗ ನಾವು ಜಮೀನಿಗೆ ಇಲ್ಲಿ ತನಕ ಸುಮಾರು 70 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಆಕಳಲ್ಲೇ ದುಡಿಮೆ ಮಾಡಿ ಜಮೀನು ಮಾಡಿದ್ದೇನೆ. ನಾನು ಖಾಲಿ ಜಾಗ ತೊಗೊಂಡಿದ್ದೀನಿ, ಜಮೀನು ತೊಗೊಂಡು ಮಾಡಿದ್ದೇನೆ ಎಲ್ಲ. ಫಸ್ಟು 2 ಆಕಳು ತಂದೆ, ಆಮೇಲೆ ಪ್ರತಿ ವರ್ಷ ಅದಕ್ಕೊಂದು ಹೆಣ್ಣು ಮಗು ಬಿಟ್ಟರೆ ಅದು 15 ತಿಂಗಳಿಗೆ ಹೀಟ್ ಬರ್ತದೆ, ಅದನ್ನು ಕಡಿಸಿಟ್ಕೊಂಡೆ. ಮತ್ತು ಇದು 2 ಕರು ನಿಲ್ಲಿಸಿದಾಗ, 3 ನಿಲ್ಲಿಸಿದಾಗ ಮತ್ತೊಂದು ಆಕಳು ತಂದೆ ಕರೆಯೋದು. ಆ ರೀತಿ ಒಂದೇ ಸಲ ಒಂದು 25-30 ಆಕಳು ಕಟ್ಟಬಾರ್ದು, ಕಟ್ಟಿದ್ರೆ ಫೇಲ್ ಆಗ್ತಾರೆ. ಭಾಳ ಜನ ಫೇಲ್ ಆಗಿದ್ದಾನೆ ಅಂದರೆ ಅವ್ರ ಹತ್ರ ಮೇವು ಅಷ್ಟೊಂದು ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಮೇವು ಇರುವುದಿಲ್ಲ. ಫಸ್ಟ್ ಫಸ್ಟ್ ಏನಾಗ್ತಾರೆ, ಒಣ ಹುಲ್ಲು ತಂದು ಕೊಟ್ಟು ಹೋಗ್ತಾರೆ, ಸ್ವಲ್ಪ ಅರ್ಧ ದುಡ್ಡು ಕೊಡ್ತಾರೆ. ಆ ಹುಲ್ಲು ಕಣ್ಣು ಮುಚ್ಚಿಲ್ಲರೆ ಖಾಲಿ ಆಗ್ತದೆ. 30 ದನ ಇದ್ದರೆ ಒಂದು ವಾರನೂ ಬರುವುದಿಲ್ಲ ಒಂದು ಲೋಡು, ಬರೀ ಹಸಿ ಹುಲ್ಲು ಹಾಕ್ತಾರೆ. ಹಸಿ ಹುಲ್ಲೇ ಇದ್ದಬೇಕು ಫಸ್ಟ್ ಕ್ಲಾಸ್. ಈ ಸೊಪ್ಪು, ಈ ಒಳ್ಳೆ ಸೊಪ್ಪು ತಿಂತದೆ, ಮತ್ತಿ ಸೊಪ್ಪು ತಿಂತದೆ ಆಕಳು, ಮತ್ತಿ ಹೊನಗಲ ಅದನ್ನು ಇದ್ದರೂ ಕಡ್ದು ಹಾಕಿದ್ರೆ ಈಗ ಟೈಮ್ ಹಾಕಬೇಕು, ಒಳ್ಳೆ ತಿಂತದೆ ಅದು, ಫಸ್ಟ್ ಕ್ಲಾಸ್ ತಿಂತದೆ ಅದು. ಆಟೋಮೆಟಿಕ್ಕಾಗಿ ಈ ಮತ್ತಿ ಸೊಪ್ಪು ಹೊನಗಲು ನಂದಿ ಎಲ್ಲ ತಿಂದರೆ ಆಟೋಮೆಟಿಕ್ ರಕ್ತ ಹೆಚ್ಚಾಗ್ತದೆ ಅದಕ್ಕೆ. ಈ ರೇಷ್ಮೆ ಸೊಪ್ಪು ಭಾಳ ಹಾಕಲಿಕ್ಕಿಲ್ಲ, ಅಂದರೆ ಸ್ವಲ್ಪ 1 ಕೆಜಿ, ಅದಕ್ಕೂ ಹೆಚ್ಚು ಹಾಕಬಾರ್ದು, ಹಾಲು ಪ್ಯಾಟ್ ಕಮ್ಮಿ ಮಾಡಿಬಿಡ್ತದೆ ಅದು. ನಾವು ಈ ರೇಷ್ಮೆ ಕಮ್ಮಿ ಮಾಡಿದ್ದೇವೆ ಆಲ್ರೆಡಿ, ಸುಮಾರು ಎಲ್ಲ ಬೇಡ ಅಂತ ಬಂದು ಮಾಡಿಬಿಟ್ಟಿದ್ದೇವೆ. ಈ ಸೊಳ್ಳೆ ಅಂತಿಂತ ಕೀಟ ನಿರ್ವಹಣೆ ಮಾಡೋದು ಹೇಗೆ? ಯಾವುದು ಸೊಳ್ಳೆ? ಸೊಳ್ಳೆಗೆ ಮಾಡ್ತೇವೆ ನಾವು, ಈ ಸೊಳ್ಳೆಗೆ ಹೊಗೆ ಹಾಕ್ತೇವೆ, ಹೊಗೆ ಹಾಕಿ ಕಂಟ್ರೋಲ್ ಮಾಡ್ತೇವೆ. ವಿಪರೀತ ಸೊಳ್ಳೆ ಇದ್ದರೆ ಬುಟೆಕ್ಸನ್ನು ಗೋಡೆ ಸುತ್ತಲೂ ಕಿಟಕಿಗೆ ಒಂದು ಬಟ್ಟೆ ಇಡ್ತೇವೆ, ಪ್ರಮಾಣ ಕಮ್ಮಿ ಮಾಡಿ ಅಲ್ಲಿ ಹೊಡಿತೇವೆ, ಒಂದು 4-5 ಬಟ್ಟೆ ತೂಗ್ಲಕ್ಕೆ ಇಡ್ತೇವೆ, ಸೊಳ್ಳೆ ಬರುವುದಿಲ್ಲ, ವಾಸನೆಗೆ ಬರೋಲ್ಲ. ಆಕಳಿಗೆ ಹೊಡೆಯೋದಿಲ್ಲ, ಆಕಳ ಜಾಗಕ್ಕೂ ಹೊಡೆಯೋದಿಲ್ಲ, ಆಕಳಿಗೂ ಹೊಡಿಬಾರ್ದು ಅದು. ಹೆರ್ಗಡೆ ಎಲ್ಲ ಹೊಡೆದು ಇಡ್ತೇವೆ, ಅದು ಒಳಗಡೆ ಬರುವುದೇ ಇಲ್ಲ, ಆ ಪರಿಮಳಕ್ಕೆ ಬರುವುದಿಲ್ಲ. ಕಿಡಕಿ ಬಾಗಿಲ ಎಲ್ಲದೋ ಅಲ್ಲಿ ಇಡೋದು, ದಿನಾನು ಮಾಡಬೇಕು? ದಿನ ಇಲ್ಲ, ವಾರಕ್ಕೆ ಒಂದ್ಸಲ ಮಾಡಿದ್ರೆ ಬರುವುದಿಲ್ಲ. ನೊಣಗಳು? ನೊಣಗಳು ಬರುವುದೇ ಇಲ್ಲ. ಮತ್ತೆ ಎಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು? ಮೇನ್ ಗಬ್ಬದ ಆಕಳು ಮತ್ತು ಹಾಲು ಕೊಡುವಂಥ ಆಕಳನ್ನು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇರಬೇಕು. ಕೆಲವು ಸಲ ಈ ಪಕ್ಕದಲ್ಲಿ ಕರ ಕಟ್ಟಾಕಿಟ್ರೆ ತಾಯಿ ಒಂದು ಮಾಲೆ ಉಂಡು ಬಿಡ್ತದೆ, ಉಂಡಾಗ ಕೆಚ್ಚಲುಭಾವ ಆಗೇ ಆಗ್ತದೆ ಅದು, ಅಂದರೆ ಸೊರು ಬಿಟ್ಕೊಂಬಿಡ್ತದೆ ಅದು, ಅದು ಹೊಟ್ಟೆ ತುಂಬ್ತದೆ, ಸುಮ್ಮನೆ ಇದ್ದು ಬಿಡ್ತದೆ. ಕರವನ್ನು ಸಪ್ರೇಟ್ ಇಡಬೇಕು, ಆವಾಗ ಸಮಸ್ಯೆ ಕಮ್ಮಿ. ಕೆಚ್ಚಲಿಗೆ ಬಿಡಲೇಬಾರ್ದ? ಕೆಚ್ಚಲಿಗೆ ಬಿಟ್ಟರೆ ಕೆಚ್ಚಲುಭಾವ ಆಗ್ತದೆ. ಅಂದರೆ ಕರ ದೊಡ್ಡಾಗಿರ್ತದೆ ಅದು, ಆಮೇಲೆ ಹಾಲು ಕುಡಿಬೇಕಾದರೂ 2 ಕಾಲನ್ನು ಮುಂದೆ ಹಿಂಗೆ ಬಗ್ಗಿಸ್ಕೊಂಡು ಹಾಲು ಕುಡಿತದೆ, ಒಂದು 3 ತಿಂಗಳಾದಮೇಲೆ ಅದು ಏರಿತದೆ ಎಲ್ಲ ಮೊಲೆಯನ್ನು. ಆಗ ಬ್ಲಡ್ ಬರ್ತದೆ ಹಾಲು ಜೊತೆಯಲ್ಲಿ, ಅಂದರೆ ಒಡೀತದೆ. ಆಮೇಲೆ ಐಸ್ ಕೊಟ್ಟು ಸರಿ ಮಾಡಬೇಕಾಗ್ತದೆ, ಬ್ಲಡ್ ನಿಲ್ಲಬೇಕು ಅಂದರೆ ಐಸ್ ಕೊಡಬೇಕು ಕೆಟ್ಲಿಗೆ. ಐಸ್ ಕೊಟ್ಟ ನಂತರ ಅಲ್ಲೇ ಸೋರೋದು ನಿಲ್ಲ, ಅದಕ್ಕಿಂತ ಹಿಂಡಿ ಅದು ಕುಡಿಸೋದು ಒಳ್ಳೆಯದು. ಹೌದು, ಹಾಲು ಕರೆದು ಆನಂತರ ಕುಡಿಸೋದು. ಆಮೇಲೆ ನಾವು ಹಾಲು ಕರೆದು ಕೊಡ್ತೇವೆ, 3 ತಿಂಗಳ ತನಕ ಹಾಲು ಕೊಡ್ತೇವೆ ಕರುವಿಗೆ. ಫಸ್ಟ್ ದಿನ ಗಿಣ್ಣದ ಹಾಲು 1-8 ಲೀಟ್ರ್ ಹಾಲಿದ್ದರೆ 1-4 ಲೀಟ್ರ್ ಕುಡಿಸ್ತೇವೆ ಅದಕ್ಕೆ ಫುಲ್ಲು ಕುಡಿತದೆ ಅದು. 2 ಬೆಟ್ಟು ಹಾಕಿ ಚಿಪ್ ಮೊದಲೇ ಹಿಂಗದ್ದಿ ಬೆಟ್ಟು ಕೊಡೋದು, ಆಮೇಲೆ ಅದು ಚಿಪ್ ಕೊಡ್ತದೆ ಅದೇ. ಹೌದು, ತಾಯಿ ಹತ್ರ ಹೋಗೋದೇ ಇಲ್ಲ ಹಂಗೆ ಮಾಡಿದ್ರೆ. ಇವ್ರು ಏನು ಮಾಡ್ತಾರೆ, ಹಾಲು ಕೊಡೋದಿಲ್ಲ ದನ, ಕೆಚ್ಚಲು ಇನ್ನೂ ದೊಡ್ಡ ಇದೆ. ಈ ಕೆಚ್ಚಲಿಗೂ ಹಾಗೆ, ಗಬ್ಬದಲ್ಲಿ ಕರ ಹಾಕು, ದಿನ ಬಂದ ಮೇಲೆ 2 ಈರುಳ್ಳಿ, 2 ಚಮಚ ಅರಿಶಿನಿಟ್ಟನ್ನು ಮಿಕ್ಸರಿಗೆ ಹಾಕಿ ಅದನ್ನು ಹಚ್ಚಿಬಿಡೋದು 2 ಟೈಮ್. ಆ ಕೆಚ್ಚಲಿ ಗಟ್ಟಿಯಾದಿದ್ದರೆ ಸರಿ ಆಗ್ತದೆ. ಮತ್ತು ಹಾಲು ನಿಲ್ಲಿಸಬೇಕಾದ್ರೂ ಹಾಗೆ ಟೂಬ್ ಹಾಕ್ಬಿಡ್ತೇವೆ, ಕೆಚ್ಚಲಿ ಬಾವು ಬರಗದ್ದಂಗೆ ಟೂಬ್ ಹಾಕ್ಬಿಡೋದು, ಆಗ ಬರುವುದಿಲ್ಲ. ಈ ಕೆಲವು ಮನೆಯಲ್ಲಿ ಏನು ಮಾಡ್ತಾರೆ, ಇವತ್ತು ಕರೀತಾರೆ, ನಾಳೆ ಬಿಡ್ತಾರೆ, ನಾಡ್ದು ಕರೀತಾರೆ,

ಕೆ ತೋಡೆ ಮೇಲೋ ಹೋಳಿ ಹಬ್ಬದ ಸಮಯದಲ್ಲಿ ಹಾಡುವ ಹಾಡು ಕೂದೆ ಕೂರೆ ಸಾರಿ ರಾತ ಚಾಂದೇ ಕೂರ ಅದೇ ಕೂದೆ ಕೂರೆ ಸಾರಿ ಚಾಂದೇ ಕೂರ ಚಾಂದ ಮಾಯಿ ದೋಳೋ ಸಾರ ಚಾಂದೇ ಕೂರ ಅದೇ ಕೂದೆ ಕೂರೆ ಸಾರಿ ಚಾಂದ ಚಂದ ಮಾಯಿ ದೋಳೋ ನಸಾ.